ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ವಂಚನೆ, ಲಕ್ಷಾಂತರ ರೂಪಾಯಿಗಳನ್ನು ವಂಚಿಸಿದ್ದಾರೆ, ಇದು ಏನ್ ನಡೆದಿದೆ? ಅಮ್ಮ ಕೆಳಮ್ಮ ಇಲ್ಲಿ. ನೀವು ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ವಂಚನೆಗಳಿಂದ ಹುಷಾರಾಗಿರಬೇಕು. ಫೇಕ್ ಇನ್ವೆಸ್ಟ್ಮೆಂಟ್ ಆಫರ್ ಬಂದರೆ ದೂರದಿಂದ ಅವಳೆ ಹೋಗಿಬಿಡಿ ಅನ್ನ. ಓಹೋ, ಡಿಜಿಟಲ್ ಅರೆಸ್ಟ್ ಅಂತ ಧಮಕಿ ಬಂದರೆ 1900ಗೆ ಬೇಗ ಕಾಲ್ ಮಾಡಿ APK ಡೌನ್ಲೋಡ್ ಮಾಡಬೇಡಿ. ಫೋನ್ನ ವೈರಸ್ ಇಂದ ತುಂಬಬೇಡಿ. ಜ್ಞಾನವು ಮುಖ್ಯವಾಗಿದೆ, ನಮ್ಮ ಸುರಕ್ಷತೆ ಬಗ್ಗೆ ಗಮನ ಕೊಡಿ. ಸದಾ ಜಾಗರೂಕರಾಗಿರಿ, SBI ನೊಂದಿಗೆ ಸುರಕ್ಷಿತವಾಗಿರಿ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ರಾಜ್ಯದ ಆಹಾರ ಮಾರಾಟಗಾರರಲ್ಲಿ ಒಂದು ಮನವಿ, ಸಾರ್ವಜನಿಕರಿಗೆ ಸುರಕ್ಷಿತ ಮತ್ತು ಪೌಷ್ಟಿಕಾಂಶ ಭರಿತ ಆಹಾರವನ್ನು ಒದಗಿಸುವ ಉದ್ದೇಶದಿಂದ ಈಟ್ ರೈಟ್ ಇಂಡಿಯಾ ಅಭಿಯಾನದಡಿ ಈಟ್ ಹೆಲ್ತಿ, ಈಟ್ ಸೇಫ್ ಮತ್ತು ಈಟ್ ಸಸ್ಟೈನಬಲ್ ಅಂಶಗಳ ಕುರಿತಂತೆ ಜಾಗೃತಿ ಮೂಡಿಸಲಾಗುತ್ತಿದೆ. ಜನಸಾಮಾನ್ಯರು ಹೆಚ್ಚಾಗಿ ಸೇರುವಂತಹ ಪೂಜಾ ಸ್ಥಳಗಳು, ಬೀದಿ ಬದಿ ಆಹಾರ ಮಳಿಗೆಗಳು, ಶಾಲೆ, ಶಿಕ್ಷಣ ಸಂಸ್ಥೆಗಳು, ಮಾರುಕಟ್ಟೆ, ರೈಲು ನಿಲ್ದಾಣ ಹಾಗೂ ಸುತ್ತಮುತ್ತಲ ಆಹಾರ ಮಾರಾಟಗಾರರಿಗೆ ಫಾಸ್ಟ್ಯಾಗ್ ತರಬೇತಿ ನೀಡಿ ಪ್ರಮಾಣ ಪತ್ರ ನವೀಕರಣ ಮಾಡಿಕೊಡಲಾಗುತ್ತದೆ. ಸಂಪರ್ಕಿಸಿ 0800-777-0035. ಪ್ರಕಟಣೆ, ಆಹಾರ ಸುರಕ್ಷತೆ ಮತ್ತು ಔಷಧಾಡಳಿತ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನುಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಆತ್ಮೀಯ ಕೇಳುಗರೆ, ಜೀವಾಮೃತ ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:15 ಹಾಗೂ ರಾತ್ರಿ 8:00 ಪ್ರಸಾರವಾಗಲಿದೆ. ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಜೀವಾಮೃತ, ಇದು ಜೀವಾಮೃತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆ ಅನುಭವಗಳನ್ನು ಕುರಿತು ನವಲಗುಂದ ತಾಲೂಕಿನ ಶಿರಕುಳ ಗ್ರಾಮದ ಈರಯ್ಯ ಕಲ್ಲಯ್ಯ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬಸವರಾಜ್ ಹಿತ್ತಲಮನಿ. ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಶ್ರೋತೃ ಬಾಂಧವರೇ, ಹೈನೋದ್ಯಮ ಅಂತಕ್ಕಂಥದ್ದು ಬಹಳ ಗಣನೀಯವಾಗಿ ಮೇರು ಎತ್ತರಕ್ಕೆ ಬೆಳೀತಾ ಇದೆ. ಹೈನೋದ್ಯಮ ಇವತ್ತ ಮಕ್ಕಳಿಂದ ಹಿಡಿದು ವೃದ್ಧರವರೆಗಿನೂ, ಅನಾರೋಗ್ಯದಿಂದ ಬಳಲತಕ್ಕಂಥವರಿಗೂ ಸಹಿತ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಇವತ್ತು ಆಸ್ಪತ್ರೆಯೊಳಗಾಗಿರಬಹುದು, ಮನೆಯೊಳಗಾಗಿರಬಹುದು, ದೇವಸ್ಥಾನದೊಳಗಾಗಿರಬಹುದು, ಇನ್ನಿತರ ಕ್ಷೇತ್ರದೊಳಗ ಹಾಲಿನ ಒಂದು ಗುಣಮಟ್ಟವನ್ನು ನಾವು ನೋಡಬೇಕಾದ್ರೆ ನಮ್ಮ ದೇಶದೊಳಗ ಅಥವಾ ನಮ್ಮ ಈ ರಾಜ್ಯದೊಳಗ ಹಾಲಿನ ಒಂದು ಉತ್ಪನ್ನ ಇನ್ನೂ ಹೆಚ್ಚಿಗೆ ಆಗ್ತಾ ಇದೆ. ಈ ಒಂದು ನಿಟ್ಟಿನೊಳಗ ಇವತ್ತ ವಕೀಲ ವೃತ್ತಿಯೊಂದಿಗಿನ ಹವ್ಯಾಸಿಯಾಗಿ ಏನು ಒಂದು ಹೈನುಗಾರಿಕೆಯಿಂದ ತಮ್ಮ ಬದುಕನ್ನೇ ಗಟ್ಟಿಗೊಳಿಸತಕ್ಕಂಥವ್ರು ನಮ್ಮ ಜೊತೆಗಿದ್ದಾರೆ. ನಮ್ಮ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ರೈತರೊಬ್ಬರು ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ತಮ್ಮ ಹೈನುಗಾರಿಕೆಯ ಅನುಭವಗಳನ್ನು ಹಂಚಿಕೊಳ್ಳಿದ್ದಾರೆ. ಹಾಗಾದ್ರೆ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರ ಹೆಸರನ್ನ ಪರಿಚಯ ಮಾಡಿಕೊಳ್ಳೋಣ ಅಂತ ಬರೀ ಹಂಗಾರ. ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಪೂರ್ಣ ಹೆಸರು ಏನಂತ ಹೇಳ್ತೀರಿ? ನನ್ನ ಹೆಸರು ಈರಯ್ಯ ಕಲ್ಲಯ್ಯ ಕುಲಕರ್ಣಿ, ಶಿರಕೋಳ. ಇವತ್ತಿನ ದಿವಸ ತಾವು ಈ ಹೈನೋದ್ಯಮವನ್ನ, ಹಲವಾರು ಆಕಳುಗಳನ್ನ ಕಟ್ಟಿ ಹೈನೋದ್ಯಮವನ್ನ ಮಾಡ್ತಾ ಇದ್ರಿ, ತಮ್ಮ ಹವ್ಯಾಸಿಯಾಗಿ ವಕೀಲ ವೃತ್ತಿಯನ್ನು ಕೂಡ ಇದ್ರ ಜೊತೆಗೆ ನಿಭಾಯಿಸ್ತಾ ಇದ್ರಿ. ಎಷ್ಟೋ ಜನ ಇವತ್ತು ವಕೀಲ ವೃತ್ತಿಯನ್ನ ಮಾಡಿ ಇನ್ನಿತರೆ ಉಪಕಸಗಳ ಬೇಡ, ಆರಾಮಾಗಿರೋಣ ಅಂತ ಹೇಳಿ ಬಯಸುವಾಗ ನೀವು ಹಳ್ಳಿಯೊಳಗಿನ ಇದ್ದುಕೊಂಡು ಇವತ್ತ ಈ ಒಂದು 10-12 ಆಕಳುಗಳನ್ನ ಕಟ್ಟಿಕೊಂಡು ಹೈನೋದ್ಯಮವನ್ನ ಮಾಡ್ತಾ ಇದ್ರಿ. ಈ ಹೈನೋದ್ಯಮವನ್ನ ಯಾವ ರೀತಿಯಾಗಿ ಪ್ರಾರಂಭ ಮಾಡಿದ್ರಿ ಈರಯ್ಯವರ? ನಮಗಿದು ಮೊದಲಿನಿಂದ ನಮ್ಮ ಕನಸಿನ ಕೂಸ್ರಿ. ನಮಗ ವಕೀಲ ವೃತ್ತಿ ಮಾಡಿದ್ರು ಯಾವಾಗಿದ್ರು ಒಕ್ಕಲತನದ ಬಗ್ಗೆ ಇಂಟ್ರೆಸ್ಟ್, ಒಕ್ಕಲತನದ ಇನ್ಕಮ್ ಕೂಡ ನಮಗ ಏನಾದ್ರು ಗೊಬ್ಬರ ಬೇಕಾಕ ಬರ್ಬರ್ತ ಗೊಬ್ಬರದ ಕಡಿಮೆ ಆತ, ನಮ್ ಗೊಬ್ಬರ ಸಲುವಾಗಿ ನಾವು ಸ್ಟಾರ್ಟ್ ಮಾಡಿದವ್ರು. ಆಮೇಲೆ ಹೈನೋದ್ಯಮ ನಮ್ ಮೊದಲಿನಿಂದನೂ ಮಾಡ್ಬೇಕಂತ ಇಂಟ್ರೆಸ್ಟ್ ಇತ್ತು. ನಮ್ ಊರಾಗ ಅದ್ರದ್ದು ಅನುಕೂಲ ಇದ್ದಿದ್ದಿಲ್ಲ. ನಾವು ಮೊದಲಿನಿಂದ ಮಾಡ್ಬೇಕಂತ KMF ಸೊಸೈಟಿ ಇದ್ದಿದ್ದಿಲ್ಲ. ಹಾಲು ಎಲ್ಲಿ ಮಾರ್ಬೇಕು ಅನ್ನೋದ್ರ ಸಲುವಾಗಿ ಅಷ್ಟೇ ಬಿಟ್ಟಿದ್ವಿ. ಆದ್ರೆ ನಾವು ಅದನ್ನ 2 ಎಕರೆಯಿಂದ ಸ್ಟಾರ್ಟ್ ಮಾಡಿ ನಾವು 1 ದಿವಸಕ್ಕೆ 8 ಲೀಟರ್ ಇದ್ದವ್ರು ಇವತ್ ನೂರ ನೂರ ಹತ್ತು ಲೀಟರ್ ಮಟ ಬಂದಿದ್ರಿ. ಯಾವ ರೀತಿಯಾಗಿ ಪ್ರಾರಂಭ ಮಾಡಿದ್ರಿ ಈ ಹೈನುಗಾರಿಕೆಯನ್ನ? ಯಾಕೆ ಮಾಡ್ಬೇಕು ಅನಿಸ್ತದೆ ತಮಗ ಹೈನುಗಾರಿಕೆ ಅಂದ್ರೆ? ಈಗ ರೈತರಿಗೆ ಮೇನ್ ಪ್ರಾಬ್ಲಮ್ ಅಂದ್ರೆ ಮಾರ್ಕೆಟಿಂಗ್ ರೀ. ಇವತ್ ನಮ್ಮ ರೈತರ ಪ್ರಾಡಕ್ಟ್ಗೆ ನಾವು ಬೆಲೆ ಕಟ್ಟಬೇಕು, ನಾವು ಓದ್ ಮಾರ್ಬೇಕು ಅನ್ನುವಂಥದ್ದು ಇಲ್ಲ. ಅವ್ರೇ ಬೆಲೆ ಕಟ್ಟವ್ರ, ಅವ್ರೆ ಮಾರವ್ರೆ. ಆಮೇಲೆ ವೇರಿಯೇಷನ್ ಆಕವ್, ಒಮ್ಮೆ ರೇಟ್ ಏರ್ತಾವ, ಒಮ್ಮೆ ಇಳ್ತಾವ. ಆಮೇಲೆ ಇದು 24/7 ಇನ್ಕಮ್ ಹೈನೋದ್ಯಮ ಅಂದ್ರೆ 24/7 ಪ್ಲಸ್ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ. ಕೆಎಂಎಫ್ನವರು ಅದಕ್ಕೆ ಸಾಕಷ್ಟು ಶ್ರಮ ಹಾಕ್ತಾರ. ನಾವ್ ಎಷ್ಟೋ ಹಾಲು ಉತ್ಪಾದನೆ ಮಾಡಿದ್ರು ಅದನ್ನ ಮಾರ್ಕೆಟಿಂಗ್ ಮಾಡುವಂತ ವ್ಯವಸ್ಥೆ ಐತಿ. 365 ದಿವಸಕ್ಕೆ 365 ದಿವಸನು ಹಾಲು ಸಾಗಾಟನೆ ಮಾಡೋದನ್ನ ದಾಟಿಸ್ತಾರ. ಇವತ್ತು ಪ್ರಾರಂಭದೊಳಗ ತಾವೊಬ್ರು ಕೃಷಿಕರು, ಸಾಕಷ್ಟು ಜಮೀನಿದೆ. ಈ ಕೃಷಿ ಕ್ಷೇತ್ರದೊಳಗ ತಾವ್ ಏನೇನೆಲ್ಲ ಬೆಳೆಗಳನ್ನ ಬೆಳಿತೀರಿ, ಅದ್ರ ಜೊತೆಗೆ ಈ ಹೈನುಗಾರಿಕೆಯನ್ನು ಯಾವ ರೀತಿಯಾಗಿ ನಿಭಾಯಿಸ್ತೀರಿ? ನಾವು ಮಾಡ್ತೀವ್ರಿ. ಬರ್ಬರ್ತಾ ಈಗ ಲೇಬರ್ ಪ್ರಾಬ್ಲಮ್ ಆಗಿದ್ದಕ್ಕೆಲ್ಲ ಕಟಾವು ಬರುವುದು, ಕ್ರಾಪ್ ಹಾಕ್ತಾನು. ನಾವು ಇವು ಲೇಬರ್ ಇದ್ದಿದ್ದು ಹತ್ತಿ ಅಂತವಿಂತವ್ ಹಾಕುದಲ್ಲ. ನಮ್ ಪ್ಲಸ್ ನಮ್ ದನ ಕೊಟ್ಟು ಮೇವು ಬೇಕು, ಹೆಸರು ಗೋಧಿ ಕಡ್ಲಿ ಎಲ್ಲ. ಮನೆ ಟ್ರಾಕ್ಟರ್ ಅದಾವ, ಎಲ್ಲ ಸಾಕಷ್ಟು ಮಷಿನ್ ಅದಾವ. ಯಾಂತ್ರೀಕರಣ ಉಪಯೋಗ ಮಾಡ್ಕೊಂಡು ನಾವು ಒಕ್ಕಲ್ತನೂ ಮಾಡ್ತೀವಿ, ಇದನ್ನು ನಿಭಾಯಿಸ್ಕೊಂಡು ಇದ್ರಾಗೂ ಸಾಕಷ್ಟು ಯಾಂತ್ರೀಕರಣ ಉಪಯೋಗ ಮಾಡ್ಕೊತೀವ್ರಿ. ಮೇವು ಕೊರ್ಯಾಕ್ ಮಷಿನ್ ಐತಿ, ಮೈ ತೊಳ್ಯಾಕ್ ಮಷಿನ್ ಐತಿ. ಹಂಗಾಗಿ ಯಾವ್ದು ಏನ್ ತೊಂದರೆ ಆಗುದಿಲ್ಲ. ಈಗ ಪ್ರಾರಂಭ ಅಂತಂದ್ರೆ ಈ ಶೆಡ್ ಅನ್ನ ಇದು ಪ್ರಥಮದಲ್ಲಿ ಇಷ್ಟು ಶೆಡ್ ಹಾಕಿದ್ರು ಅಥವಾ ಯಾವ ರೀತಿ ಮಾಡಿದ್ರಿ? ಇಲ್ರಿ, ಮೊದ್ಲು ನಮ್ದಲ್ಲಿ ಊರಾಗ ಒಂದ್ ಮನಿ ಇತ್ತು, ಅಲ್ಲಿ ಒಂದ್ ನಾಲ್ಕು ಅಕ್ಕಲ್ ಶೆಡ್ ಇಂದ ಅಲ್ಲಿಂದ ಪ್ರಾರಂಭ ಆಗಿದ್ದ. ನಾವು ಅದ ಇನ್ಕಮ್ ನ್ಯಾಗ ಇಲ್ಲಿ 8-9 ಗುಂಟೆ ಜಾಗ ಹಿಡಿದು ಇದೆಲ್ಲ ಶೆಡ್ ಇವನ್ನೆಲ್ಲ ಮಾಡ್ಕೊಂತ ಅದರಾಗನ್ನ ಇಂಪ್ರೂವ್ ಮಾಡಿ ನಾವು ಬೇರೆ ಇದ್ರ ಕೈ ಎಲ್ಲಿದ್ದು ದುಡ್ಡು ತಂದ ಹಾಕಿಲ್ಲ. ಅಂದ್ರೆ ಹೈನುಗಾರಿಕೆ ದುಡ್ಡನ್ನ, ಹೈನುಗಾರಿಕೆ ದುಡ್ಡನ್ನ ಮಲ್ಟಿಪ್ಲೈ ಮಾಡ್ಕೊಂತ ಇದ್ರಾಗ ನಾವು ಮಾಡ್ಕೊಂಡು ಬಂದಿದ್ದೇವೆ. ಅಂದ್ರೆ ಕಸದಿಂದ ರಸವನ್ನ ಮಾಡ್ತಾ ನಾವು ಬೇರೆ ಯಾವ ಅಮೌಂಟ್ ಒಕ್ಕಲ್ತನದಾಗ್ಲಿ ನಮ್ಮ ವಕೀಲ ವೃತ್ತಿದಾಗಲಿ ಅದರದ್ದು ತಂದು ಇದಕ್ಕೆ ಹಾಕಿಲ್ರಿ. ನಾವು ಏನ್ ಮಾಡಿದ್ದೆಲ್ಲ ಇದ್ರದ್ದು ಇನ್ಕಮ್ ಇದ್ರಾಗನ ಮಾಡ್ಕೊಂತ ಬಂದೇವೆ. ಇವತ್ತ ಸರ್ವೇ ಸಾಧಾರಣ ಈಗ ಶೆಡ್ ಅನ್ನ ತಾವು ನಿರ್ಮಾಣ ಮಾಡಿದ್ರಿ, ಎಷ್ಟು ಸೈಜ್ ಶೆಡ್ ಅನ್ನ ನಿರ್ಮಾಣ ಮಾಡಿದ್ರಿ? ಈ ಶೆಡ್ 65-25 ಐತ್ರಿ. ಅಂದ್ರೆ ಹೆಚ್ಚು ಕಡಿಮೆ ಒಂದ್ 40 ಅಕ್ಕಲ್ ಶೆಡ್ ಇತ್ತು. ಇದು ನಾವಾಗ ಅದ ಮಾಡ್ಬೇಕಂತ ಇನ್ನೂ ಐತೆ, ಆದ್ರೆ ಈಗ ಅದಿನ್ನೂ ಆ ಮಟ್ಟಕ್ಕೆ ಹೋಗಿಲ್ಲ. ಇಲ್ಲೊಂದ್ ಸ್ವಲ್ಪ ದಾರಿ ಪ್ರಾಬ್ಲಮ್ ಇದ್ದಕ್ಕ ನಾವು ಅದನ್ನ ಇನ್ನ ಪೆಂಡಿಂಗ್ ಇಟ್ಟೇವಿ. ಈಗ ಮುಂದಿನ ದಿನಮಾನದೊಳಗ ಅದ ಶೆಡ್ ಫುಲ್ ಆಗುವಂಗ ಅದನ್ನ ಮಾಡ್ಬೇಕ್ರಿ. ಇವತ್ತು ಒಬ್ಬ ಹೈನುಗಾರಿಕೆ ಉದ್ಯಮ ಮಾಡ್ಬೇಕಂತಂದ್ರೆ ಅವ್ನು ಕಟ್ತಕ್ಕಂತ ಶೆಡ್ ಹೆಂಗಿರ್ಬೇಕು, ಮತ್ತ ಸಂರಕ್ಷಣೆಯನ್ನ ಯಾವ ರೀತಿ ಕಾಪಾಡ್ಕೋಬೇಕಂತೀರಿ ನೀವು? ಇದ್ರೊಳಗೆ ಮೇನ್ ಇರುವುದನ್ನ ಸ್ವಚ್ಛತೆ ರೀ, ಆಮೇಲೆ ವೆಂಟಿಲೇಷನ್, ಗಾಳಿ ಆಡ್ಬೇಕು ಸಾಕಷ್ಟು. ಅದಕ್ಕ ಈಗ ಅದನ್ನ ಶೆಡ್ ಆದಷ್ಟು ಉತ್ತರ ದಕ್ಷಿಣ ಮುಖ ಮಾಡಿ, ಪೂರ್ವದಿಂದ ಗಾಳಿ ಬಂತಂದ್ರ ಪಶ್ಚಿಮದಿಂದ ಗಾಳಿ ಬಂದ್ರ ದಾಟಬೇಕ್ರಿ ಸರ. ಈ ಯಾವತ್ತು ಗಾಳಿ ಪೂರ್ವ ಪಶ್ಚಿಮ ಬರ್ತೈತಿ, ಮೂಡ್ ಗಾಳಿ ಬಿಟ್ರೆ ಹಿಂಗ್ ಪೂರ್ವದಿಂದ ಬರ್ತೈತಿ, ಪಡು ಗಾಳಿ ಬಿಟ್ರೆ ಪಶ್ಚಿಮದಿಂದ ಬರ್ತೈತಿ. ಹಿಂಗ್ ಬಂದ ಗಾಳಿ ಹಿಂಗ್ ಹೊರಗೆ ಹೋಗ್ಬೇಕಲ್ಲ ಅಂದ್ರ ಉಸಿರಾಟ, ಒಂದು ದನದ ಉಸಿರಾಟ ಇನ್ನೊಂದಕ್ಕೆ ಬಡಿಬಾರ್ದು. ಈಗ ನೀವು ಶೆಡ್ ಪೂರ್ವ ಪಶ್ಚಿಮ ಕಟ್ಟಿದ್ರಿ ಅಂದ್ರ ಹಿಂಗ್ ಉತ್ತರ ದಕ್ಷಿಣ ದನ ನಿಂತಂದ್ರ ಒಂದು ದನದ ಉಸಿರಾಟ ಒಂದು ದನಕ್ಕೆ ಬಡಿತು. ವೆಂಟಿಲೇಷನ್ ಅಷ್ಟು ದನಕ್ಕೂ ಒಂದ ವೆಂಟಿಲೇಷನ್ ಒಂದ ಗಾಳಿ ಸಿಗುದಿಲ್ರಿ. ಈಗ ನೀವ್ ಹಿಂಗ್ ಬರ್ದತಿ ಈ ಸೈಡ್ ಗಾಳಿ ಬಂತಂದ್ರ ಪೂರ ಹಿಂಗ್ ಹೋಗ್ಬಿಡತೈತ್ರಿ. ಹಿಂಗ್ ಗಾಳಿ ಬಿಡತಂದ್ರ ಹಿಂಗ್ ಬಂದ್ ಗಾಳಿ ಹಿಂಗ್ ಹೋಗತಿ, ಒಂದರಿಂದ ಒಂದಕ್ಕೆ ಉಸಿರಾಟ ಬಡಿದು. ಅಲ್ಲಿ ಅವಕ್ಕೆ ಯಾವ್ದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂತಾವ್ ಯಾವ ಆಗುದಿಲ್ಲ. ನನ್ನ ಪ್ರಕಾರ ಅಂದ್ರೆ ಉತ್ತರ ದಕ್ಷಿಣ ಶೆಡ್ ಇರ್ಬೇಕು, ದನ ಪೂರ್ವ ಪಶ್ಚಿಮ ಮುಖ ಮಾಡಿ ಕಟ್ಟಬೇಕು. ಇದ್ರ ಜೊತೆಗೆ ಮತ್ತೆ ಏನ್ ಸ್ವಚ್ಛತೆ ಕಾಪಾಡ್ಕೋಬೇಕಂತೀರಿ ನೀವು? ಸ್ವಚ್ಛತೆ ಕಾಪಾಡೋದಂದ್ರೆ ಅವ್ಕೆ ಆದಷ್ಟು ಸಾಧ್ಯದ್ರೆ ನೀರಿನ ವ್ಯವಸ್ಥೆ ಇದ್ರ ದಿನ ಮೈ ತೊಳೆದ್ರೆ ಒಳ್ಳೇದ್ರಿ. ಆಮೇಲೆ ಅವ್ಕೆ ಅಲ್ಲಾಗ ಯಾವತ್ತು ಅದು ಸಗಣಿ ಆಗಲಿ ಅವು ಗಂಜಲ ಆಗಲಿ ನಿಂದಿರಬಾರ್ದು. ಇಳಕಲಾವ ಹಿಂದ ಒಂದ್ ಸ್ವಲ್ಪ ಸ್ಲೋಪ್ ಇರ್ಬೇಕ್ರಿ. ಸ್ಲೋಪ್ ಅಂದ್ರೆ ಬಹಳ ಸ್ಲೋಪ್ ಇದ್ರ ಅವಕ್ಕೆ ಅವ್ ಗರ್ಭ ಧರಿಸಿದ ಪ್ರಾಬ್ಲಮ್ ಆಕತಿ. ಮ್ಯಾಕ್ಸಿಮಮ್ ಅಂದ್ರೆ ಅದ್ರ ಮಾರಿಯಿಂದ ಹಿಡಿದ ಅದಕ್ಕಿಂತ ಬಾಲದ ಮಟ್ಟ ಅಂದ್ರೆ ಒಂದ್ 2 ಇಂಚ್ ಸ್ಲೋಪ್ ಆದ್ರೆ ಮುಗಿತ್ರಿ. ಅಂದ್ರೆ ಉಚ್ಚಿ ಮೂತ್ರ ಓದುದು ಸರಾಗವಾಗಿ ಹೊರಗೆ ಹೋಗ್ಬೇಕು. ಈಗ ಕೆಲವೊಂದಿಷ್ಟು ರೈತರಿಗೆ ಏನ ಸಮಸ್ಯೆ ಅಂತಂದ್ರೆ ಆಕಳುಗಳಿದ್ದವ್ರು ಬಹಳ ಹೇಳ್ತಾರೆ, ಏನಪ್ಪಾ ಆಕಳು ಕಟ್ಟಿದ್ವಿ ಬರೀ ಹಾಲುನ್ ನೆಕ್ಕಾವ ಹಂಚುನ್ ನೆಕ್ಕಾವ ಈ ಹಾಲಿನ ಇಳುವರಿನ ಕಮ್ಮ ಆಕೈತೆ ಅಂತಾರೆ. ಅದಕ್ಕೆ ದನದ ಕೊಟ್ಟಿಗೆ ಒಳಗ ಅದರ ಪ್ರಮಾಣ ಬೆಳಿಬೇಕಾದ್ರೆ ಏನ್ ಕಾರಣ ಅಂತ ಹೇಳ್ತೀರಿ? 15 ವರ್ಷ ನಮ್ಮ ಅನುಭವದ ಪ್ರಕಾರ ಹೇಳ್ಬೇಕಂದ್ರಿ, ಕೆಲವೊಂದ್ ಕ್ಲೈಮೇಟ್ ನ್ಯಾಗ ಬರ್ತಿರ್ತೈತ್ರಿ ಅದ. ಸ್ಟಾರ್ಟಿಂಗ್ ನ್ಯಾಗನ ಒಂದ್ ಆಕಳ ಕಡೆ ಏನೋ ಒಂದ್ ಎರಡು ಕಂಡ ಕೂಲೇನ ಅವಾಗನ ಸ್ಪ್ರೇ ಮಾಡಿಬಿಡ್ಬೇಕ್ರಿ ಅವಕ್ಕ. ಒಂದ್ ನಾವ್ ಅದ ಹೈ ಪ್ರೆಷರ್ ಮಷಿನ್ ಯೂಸ್ ಮಾಡ್ತೀವ್ರಿ ಅದ, ಅದ್ರಲ್ಲೇ ತೊಳೆದ್ರ ನಮಗೊಂದು ಸ್ಟಾರ್ಟಿಂಗ್ ನ್ಯಾಗ ಒಂದ್ 2-3 ವರ್ಷ ಆ ತೊಂದ್ರಿ ಇತ್ರಿ. ಈಗ ನಾವು ಹೆಚ್ಚು ಕಡಿಮೆ ಒಂದ್ 10 ವರ್ಷದಿಂದ ಅದರಿಂದ ನಾವು ಮುಕ್ತ ಆಗೀವಿ. ಈಗ ಅದನ್ನ ನಾವು ಆ ಹೈ ಪ್ರೆಷರ್ ಮಷಿನ್ ಯೂಸ್ ಮಾಡೋದ್ರಿಂದ ಈ ನಮ್ ದನಗಳು ನೋಡ್ರಿ ಯಾವಕ್ಕೂ ಒಂದು ಇಲ್ಲ. ಯಾವ ರೀತಿ ನಿರ್ಮಾಣ ಅಂದ್ರೆ ಔಷಧ ಅಂತಂದ್ರೆ ಏನೇನು ಬಳಕೆ ಮಾಡ್ತಿರ್ತಾವ? ಔಷಧ ಅಂದ್ರ ಇವು ಎಕ್ಸ್ಟರ್ನಲ್ ಯೂಸ್ ಬರ್ತಾವ್ರಿ. ಆಮೇಲೆ ಅದು ಎಕ್ಸ್ಟರ್ನಲ್ ಯೂಸ್ ಟಿಕ್ ಟ್ಯಾಕ್ಟಿಕ್ ಅಂತ ಬರ್ತತಿ, ಆಮೇಲೆ ಐಸಿ ಸೈಬರ್ ಮಿತ್ರನ್ ಅಂತ ಬರ್ತತಿ, ಅವನ್ನೆಲ್ಲ ಯೂಸ್ ಮಾಡ್ತಾವಿ. ಹೆಚ್ಚಾಗಿ ಕಡಿಮೆ ರೀ ಅವ್ನ ಯೂಸ್ ಮಾಡುದ್ ನಾವು. ಬಿಟ್ರೆ ಐವರ್ಮೆಕ್ಟಿನ್ ಅಂತ ಇಂಜೆಕ್ಷನ್ ಬರ್ತಾವ, ಅವು ಏನರ ಕಂಡಾಗ ಒಂದ್ ಸ್ವಲ್ಪ ಅಲ್ಲೊಂದ್ ಇಲ್ಲೊಂದ್ ಕಂಡ್ರ ಅದ್ ಒಂದ್ 10 ml ಅದು ಸಬ್ ಕಟ್ ಕೊಡ್ತಾರ, ಅದನ್ನ ಚರ್ಮದೊಳಗ ಅಷ್ಟ ಇಂಜೆಕ್ಷನ್ ಕೊಡ್ತಾರ, ಅದನ್ನ ಯೂಸ್ ಮಾಡ್ತೇವಿ. ಈಗ ಮತ್ತೆ ಇದ್ರ ಜೊತೆಗೆ ಹೈನುಗಾರಿಕೆ ಈಗ ಆಹಾರದ ಬಗ್ಗೆ ತಾವೇನು ಹೇಳ್ತೀರಿ, ಆಹಾರವನ್ನ ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ತೀರಿ? ಇದ್ರೊಳಗೆ ಮೇನ್ ಕ್ವಶನ್ ಅದರಿ ಅದು. ಈಗ ನಾವು ಮಾರ್ಕೆಟ್ ನಾಗ ಸಿಗುವ ತೌಡು, ಮಾರ್ಕೆಟ್ ನಾಗ ಸಿಗುವ ಕಾಟೆ, ಅವನ್ನೆಲ್ಲ ತಂದಾಕಿದ್ರೆ ಇದು ಹೈನುಗಾರಿಕೆ ನಡೀದಿಲ್ರಿ. ಎರಡೊಂದು ರೀತಿ ನಡೀದಿಲ್ಲ, ಒಂದು ಕಾಸ್ಟ್ಲಿ ಆಕತಿ, ಇನ್ನೊಂದು ಕ್ವಾಲಿಟಿ ಇರುವುದಿಲ್ಲ. ಈಗ ಅದಕ್ಕೆ ನಾವು ಮನೆಯೊಳಗೆ ರೆಡಿ ಮಾಡ್ಕೋಬೇಕ್ರಿ. ಅದು ಅದ್ರ ಫಾರ್ಮುಲಾ ಇರ್ತತಿ. ಒಂದ 40% ಏಕದಾವ ಹಿಟ್ಟು, ಇನ್ನೊಂದು 40% ಅದರ ತೌಡ್ ಬಿಟ್ಟು, ಒಂದು 20% ಯಾವ್ದಾರ ಒಂದು ಶೇಂಗಾ ಹಿಂಡಿ ಇರ್ಬೋದು, ಹತ್ತಿ ಹಿಂಡಿ ಇರ್ಬೋದು, ಅದ್ರ ಜೊತೆಗೆ ಒಂದು ಕ್ವಿಂಟಲ್ಗೆ ಒಂದ್ 2 kg ಉಪ್ಪು, 2 kg ಮಿನರಲ್ ಮಿಕ್ಸರ್. ಈ ಒಂದು ರೇಷೋದಾಗ ಅದನ್ನ ನಾವು ಮನ್ಯಾಗನ್ನ ಮೇಂಟೈನ್ ಮಾಡ್ಕೊಂಡ್ರೆ, ನಾವ್ ಎಂತ ಕಾಳು ಹಾಕೇವಿ, ಅದ್ ಎಂತ ಪ್ರಾಡಕ್ಟ್ ಇತ್ತು, ನಾವು ಹಿಟ್ಟು ಎಂತ ಹಾಕೇವಿ, ಕಾಳು ಎಂತ ಹಾಕೇವಿ, ತೌಡ್ ಎಂತ ಹಾಕೇವಿ, ನಮ್ ಕಣ್ಣಿದ್ರಿಗೆ ಗೊತ್ತಾಗುತ್ತೆ. ಈಗ ನಾವು ಮಾರ್ಕೆಟ್ನ ತಂದಿವಿ ಅಂದ್ರೆ ಭತ್ತದ ತೌಡ್ ಅಂತ ಇರ್ತಾರ, ಬರೀ ಗೊಳಲಿನ ಪುಡಿ ಮಾಡಿರ್ತಾರ. ಹೆಸರ್ ತೌಡ್ ಅಂತ ಇರ್ತಾರ, ಎಲ್ಲ ಹುಳ ಹತ್ತಿದ ಹೆಸರು ತಮ್ಮಂತ ತೌಡ್ ಮಾಡಿರ್ತಾರ. ಅದಕ್ಕೆ ಆದಷ್ಟು ನಾವು ಮಾರ್ಕೆಟ್ ಇಂದ ಬರೋದನ್ನ ಅವಾಯ್ಡ್ ಮಾಡಿ. ಹೈನುಗಾರಿಕೆ ಒಳಗೆ ಲಾಭ ಬರ್ಬೇಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಫೀಡ್ಸ್ ರೀ, ಮೋಸ್ಟ್ ಎಕ್ಸ್ಪೆನ್ಸಿವ್ ಇದ್ದುದು ಫೀಡ್ಸ್. ಈಗ ಆಹಾರ ಎಷ್ಟು ಕೊಡ್ತೀರಿ ಒಂದೊಂದು ಆಕಳಿಗೆ? 1 liter 1/2 kg ರೀ ಅದು, ಪ್ಲಸ್ ಅದ್ರ ಬಾಡಿ ಮೇಂಟೆನೆನ್ಸ್ ಗೆ ಅಂದ್ರ ಬಾಡಿ ಮೇಂಟೆನೆನ್ಸ್ ಸಣ್ಣ ಆಕಳಿಗೆ 1 kg, ದೊಡ್ಡ ಆಕಳಿಗೆ 2 kg. ಅಂದ್ರೆ ಈಗ ಒಂದ್ ಆಕಳ 10 liter ಒಂದ್ ಟೈಮ್ ಕೊಡ್ತಂದ್ರ 5 kg ಪ್ಲಸ್ 2 kg 7 kg ಒಂದ್ ಟೈಮ್ ಅಂದ್ರೆ 6 kg. ಒನ್ ಟೈಮ್ ಮೇಂಟೆನೆನ್ಸ್ 1 kg, ನೆಕ್ಸ್ಟ್ ಟೈಮ್ 1 kg ಮೇಂಟೆನೆನ್ಸ್ 1 time. ಟೋಟಲ್ ಒಂದ್ ದಿನಕ್ಕೆ 10-20 liter ಹಾಲು ಕರಿತೈತೆ ಅಂದ್ರೆ 12 kg ಪೀಡಿಸ್ಬೇಕ್ರಿ ಒಂದ್ ಹೊತ್ತಿಗೆ. ಒಟ್ಟು ಒಂದ್ ದಿವಸಕ್ಕೆ ಸಾಯಂಕಾಲ ಇರಲಿ ಅಥವಾ ಬೆಳಗ್ಗೆ ಇರಲಿ, ಇಲ್ಲ ಅದು ಡಿವೈಡ್ ಮಾಡಿ ಹಾಕೋದು ಬಹಳ ಬೆಸ್ಟ್ ರೀ. ನೀವು 2 time ಕೊಟ್ರಿ ಒಳ್ಳೇದು, 2ಕ್ಕಿಂತ 3 time ಕೊಟ್ರಿ ಇನ್ನೂ ಒಳ್ಳೇದು. ನೀವ್ ಎಷ್ಟು ಟೈಮ್ ಕೊಡ್ತೀವಿ? ನಾವು 3 time ಕೊಡ್ತೇವ್ರಿ. 3 time ಕೊಡ್ತೀವಿ. ಈಗ ಇದ್ರ ಜೊತೆಗೆ ಈಗ ನಮ್ಮ ನಾಡ್ ಹೆಂಗಂತಂದ್ರೆ ಬಿಸಿಲು ನಾಡು, ಎರೆಭೂಮಿ ಇರೋದ್ರಿಂದ ಈಗ ಬೇಸಿಗೆ ಪ್ರಮಾಣ ಜಾಸ್ತಿ. ಅಲ್ಲಿ ಚಳಿನೂ ತಡಕೋದಿಲ್ಲ, ಬ್ಯಾಸಗಿನೂ ತಡಕೋದಿಲ್ಲ ಅನ್ನುವಂತ ಹೊತ್ತಿನಾಗ ಯಾವ ತಳಿಗಳನ್ನ ತಾವ್ ಆಯ್ಕೆ ಮಾಡ್ಕೊಂಡ್ರೆ ನಮಗ್ ಸೂಕ್ತ ಆಗುವಂತವು? ಈ ನಮ್ಮ ಏರಿಯಾಗ ನಮ್ಮ ಅನುಭವ ಪ್ರಕಾರ ಅಂದ್ರೆ ನಾವು ಎಲ್ಲಾ ತಳಿನೂ ಈಗ 15 ವರ್ಷದಾಗ ಎಲ್ಲಾ ತಳಿ ಆಲ್ಮೋಸ್ಟ್ ಎಲ್ಲಾ ತಳಿನೂ ನೋಡಿವ್ರಿ ನಾವು. ಆದ್ರೆ ಅದ್ ಸ್ವಲ್ಪ ವೈಜ್ಞಾನಿಕವಾಗಿ ಅದ್ರದ ಹವಾಮಾನ ನಾವು ನೋಡ್ಕೊಂಡು ಅದನ್ನ ಮೇಂಟೆನೆನ್ಸ್ ಮಾಡ್ಬೇಕು. ಥಂಡಿಗಂತೂ ಏನು ಆಗಿದಂತ ಅನುಭವಗಳು ನಮಗಿಲ್ರಿ. ಚಳಿಗಾಲದಾಗಲಿ ಮಳೆಗಾಲದಾಗಲಿ ಯಾವ್ದೇ ತೊಂದರೆ ಆಗಿದ್ದಿಲ್ಲ. ಈ ಬ್ಯಾಸಗಿ ಟೈಮ್ನಾಗ ಸ್ವಲ್ಪ ಹೋಗಿ ಜಾಸ್ತಿ. ಬ್ಯಾಸಗಿ ಟೈಮ್ನಾಗ ಗಿಡ ಇದ್ರೆ ಗಿಡದ ನೆಳಿ ಕಟ್ಟಿದ್ರ ಬಹಳ ಬೆಸ್ಟ್ ರೀ. ಇಲ್ಲಂದ್ರ 2 ಸಲನಾರ 1 ಸಲನಾರ ಮೈ ತೊಳಿಬೇಕು, ನೀರಿಗೆ ನೀರು ಹೊಡೆದು ಮೈ ತೊಳೆದ್ರೆ ನಡೀತದೆ ನಮ್ಮ ಇದ್ರೊಳಗೆ ಅಂತ ಪರಿ. ಅದರಿಂದ ಬಿಸಿಲಿನಿಂದ ಆಗಿದ್ದಂತ ಪ್ರಾಬ್ಲಮ್ ಯಾವ ಇಲ್ಲ. ಈಗ ಈ ತಳಿಗಳಲ್ಲಿ ಅಂದ್ರೆ ಬಹಳ ಸೂಕ್ತವಾಗಿದ್ದು ಯಾವ್ದಂತ ಹೇಳ್ತೀರಿ? ನಾವು ಎಲ್ಲಾ ತಳಿಗಳನ್ನ ತಾವು ಕಟ್ಟಿರಿ. ಈಗ ಸೂಕ್ತವಾಗಿದ್ದಂದ್ರೆ ಈಗ ನಾವು ಕಮರ್ಷಿಯಲ್ ಆಗಿ ನಾವು ಹೈನುಗಾರಿಕೆ ಮಾಡ್ಬೇಕಂದ್ರೆ ಹಾಲಿನಿಂದ ಒಂದು ಉತ್ಪನ್ನ ನೋಡ್ಬೇಕು, ಅದ್ರ ಸಪರೇಟ್ ಅದ್ರ ಇನ್ಕಮ್ ನೋಡ್ಬೇಕು ನಾವು ಅಂತ ಹೇಳಿ ಅಂದ್ರ ಹೆಚ್ಚಪ್ಪ ಬೆಸ್ಟ್ ರೀ. ಅದ್ರ ಸೆಕೆಂಡ್ ಇಲ್ಲಪ್ಪ ಅದ್ರ ಮೇಂಟೆನೆನ್ಸ್ ನಮಗ್ ಬಹಳ ಹೆವಿ ಆಕತಿ, ನಮ್ಗ ಅದ್ರ ಬಗ್ಗೆ ಇನ್ನೂ ನಾಲೆಜ್ ಇಲ್ಲ ಅಂದ್ರ ಜೆರ್ಸಿ ತಗೋಬೇಕು. ಇವನ್ ಬಿಟ್ರೆ ನನಗ ಅನಿಸಿದ ಮಟ್ಟಿಗೆ ಹೈನುಗಾರಿಕೆ ಮಾಡಕ್ ಅದನ್ನ ಕಮರ್ಷಿಯಲ್ ಆಗಿ ನಾವು ಡೈರಿ ಫಾರ್ಮಿಂಗ್ ಮಾಡ್ಬೇಕಂದ್ರೆ ಇವ್ ಎರಡು ತಳಿ ಬಿಟ್ರೆ ಬೇರೆ ತಳಿ ಯಾವ ನನಗ ನಡೀದೋ ಇಲ್ಲ ಅನಿಸ್ಬಿಟ್ಟತ್ರಿ. ಜೆರ್ಸಿ ಆಕಳ ಈಗ ಒಂದ್ ಜೆರ್ಸಿ ಆಕಳ ತಂದ್ವಿ ಅಂದ್ರ 1 liter ಹಾಲು ಹಿಂಡ್ಬೇಕಾದ್ರೆ ಮುಗಿತ್ರಿ. ಅದು ಏನೋ ಗೀರ್ ತಂದೇವಪ್ಪ ಅಂದ್ರೆ 2.5-3 liter ಹಿಂಡ್ಬೋದು. ನಮ್ಗ ಆಗಿದ್ ಅನ್ಬೋ ರೀ ಮತ್ತೆ ಯಾರೋ 5 liter 10 liter ಯೂಟ್ಯೂಬ್ ನಾಗ ಹೇಳ್ತಾರ. ಆದ್ರೆ ನಾವು ತಂದು ನಮ್ ಪ್ರತ್ಯಕ್ಷ ನಾವು ಅನುಭವ ಆಗಿದ್ದಂದ್ರೆ ಜೆರ್ಸಿ ಗೀರ್ ಒಳಗೆ 2.5-3 liter ಹಿಂಡ್ತಿ ಬಿಟ್ರೆ ಜವಾರಿ ಆಕಳ 1 liter ಮ್ಯಾಕ್ಸಿಮಮ್ ಹಿಂಡ್ಬೇಕಾದ್ರೆ ಮುಗಿತ್ರಿ. ನೀವು 5 ಆಕಳ ಕಟ್ಟಕೊಂಡು ಜವಾರಿ ಆಕಳನ್ನ ದೇಶಿ ಆಕಳ ಅಂತ ಎಲ್ಲ ಕೆಲವೊಬ್ರು ಹೇಳ್ತಾರ. ಹಾ, ಆದ್ರೆ ದೇಶಿ ಆಕಳ 5 ಆಕಳ ಕಟ್ಕೊಂಡು ನೀವು 5 liter ಹಾಲು ತೆಗೆದ್ರೆ ಮುಂದೆ ಅವ್ನ ಜೀವನ ನಡೀದಂಗ್ರಿ. ಹೌದೌದೌದು. 5 ಆಕಳ 5 liter 150 rupees ಆಯ್ತ. ಹೌದು. ಹಾ, 150 rupees ಅಂತ ಒಂದ್ ತಿಂಗಳಿಗೆ ಅವ್ನು ಏನು ಉಳಿತ್ರಿ ಅದ್ರ. ಇವತ್ತು ನಾವ್ ಏನು ಫೀಡ್ಸ್ ಹಾಕಿಲ್ಲ ಅಂತ ಇಟ್ಕೋರಿ, ಅಟ್ ಲೀಸ್ಟ್ ಅವ್ನ ಮೇಂಟೈನರ್ ಮಾಡ್ಬೇಕ್ರೆ. ಹೌದು. 5 ಆಕಳ ಮೇಂಟೈನ್ ಮಾಡ್ಬೇಕಾದ್ರೆ ಒಬ್ಬನವ್ರ ಬೇಕ. ಹೌದ್ರಿ. ಅವ್ನಿಗೆ ಒಂದ್ 300 rupees ಪಗಾರ ಹಿಡಿದ್ರು ಅವ್ನ 150 rupees ಬರ್ತದ್ರ. ಹಂಗಾಗಿ ನಾವು ಯಾರಿಗೂ ಜೆರ್ಸಿ ಆಕಳ ಮಾಡಂತೂ ಹೇಳಿಲ್ಲ, ನಾವು ಮಾಡಿಲ್ರಿ. ನಾವು ಇಷ್ಟ ಅದಾವ ನಮ್ಮ ಮನೆ ಪೂರ್ತಿ ಸಹಿತ ಜೆರ್ಸಿ ಆಕಳ 5 ಜವಾರಿ ಆಕಳ ಇಟ್ಕೊಂಡಿಲ್ರಿ ನಾವು. ಇದ್ರ ಜೊತೆಗೆ ಇವತ್ತ ಈ ದನಕರುಗಳಿಗೆ ರೋಗಾದಿಗಳಾಗಿರ್ಬೋದು ಅಥವಾ ಏನೋ ಇನ್ನೊಂದೇನೋ ಅವಕ್ಕ ಅನಾರೋಗ್ಯ ಬಹಳ ಇದು ಬರ್ತಾವ, ಕೊಂಬು ಮುರ್ತ ಆಗಿರ್ಬೋದು, ಕೆಚ್ಚಲು ಬಾವ್ ಆಗಿರ್ಬೋದು, ಇವಕ್ಕ ಯಾರೋ ಯಾವ ರೀತಿಯಾಗಿರ್ತಕ್ಕಂತ ಆರೈಕೆಯನ್ನು ಮಾಡ್ತೀರಿ ಅಥವಾ ಪ್ರತ್ಯೇಕವಾಗಿ ಅದಕ್ಕೆ ಪಶುವೈದ್ಯರ? ಆಲ್ಮೋಸ್ಟ್ ನಾವು ಮೊದಲು ಮೆಡಿಕಲ್ ಸ್ಟೋರ್ ಮಾಡಿದ್ರಿಂದ ನಮ್ಗೆ ಅದರ ಬಗ್ಗೆ ಮೆಡಿಸಿನ್ ಸ್ವಲ್ಪ ನಾಲೆಜ್ ಇತ್ತು. ಹಂಗಾಗಿ ನಾವು ಒಂದು 75% ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಈ ಕೋಡ್ ಮುಡ್ಕೊಳ್ಳುದು ಅವು ಎಲ್ಲ ಸ್ವಲ್ಪ ಕೇರ್ ತಗೊಂಡಿರ್ಬೇಕ್ರಿ. ಆದ್ರೂ ಹಾಕಿರ್ತಾವ ಅವು ಕೋಡ್ ಮತ್ತೆ ಅವಾಗ ಆದಾಗ ಅವಕ್ಕೆ ಆ ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡ್ಬೇಕತಿ, ಆಮೇಲೆ ಅವಕ್ಕ ಗಾಯ ಮಾಯುವಂಗ್ ದೌಡ್ ಮಾಡಿ ಆಂಟಿಬಯೋಟಿಕ್ ಇಂಜೆಕ್ಷನ್ ಕೊಡ್ಬೇಕತಿ, ನೋವು ಆಗವಂಗ್ ಪೇನ್ ಕಿಲ್ಲರ್ ಇಂಜೆಕ್ಷನ್ ಮಾಡ್ತೇವಿ, ಬೀಟ್ರ ಮತ್ತು ವ್ಯಾಕ್ಸಿನೇಷನ್ ಮಾಡ್ತೇವಿ ಕಾಲು ಬಾಯಿ ಜ್ವರದ. ಆಮೇಲೆ ಈಗ ಅದ ಈಗ ಇತ್ತಿತ್ತಲಾಗಿ ಈಗ ಒಂದ್ ಎರಡ್ ಮೂರು ವರ್ಷದಿಂದ ಎಲ್ ಎಸ್ ಡಿ ಅಂತ ಹೇಳದ್ ಆ ಜಡ್ಡಿಂದು ವ್ಯಾಕ್ಸಿನೇಷನ್ ಮಾಡ್ತೇವಿ. ಆ ಜಡ್ಡಿನ ವ್ಯಾಕ್ಸಿನೇಷನ್ ಹಾಕಿ ವ್ಯಾಕ್ಸಿನೇಷನ್ ಕಿಂತನೂ ನಾವು ಕಣ್ಣೇರಿ ಮಟ್ಟದ ಔಷಧ ಯೂಸ್ ಮಾಡೇವ್ರಿ ಎಲ್ ಎಸ್ ಡಿ, ಅದ ಮ್ಯಾಕ್ಸಿಮಮ್ ರಿಸಲ್ಟ್ ಐತ್ರಿ. ಮತ್ ಜ್ವರ ಈಗ ಜ್ವರ ಬರ್ತಿರ್ತಾವ, ಆಮೇಲೆ ಅವು ಡಿಸೆಂಟ್ರಿ ಹಾಕಿರ್ತಾವ, ಅವಕ್ಕೆಲ್ಲ ನಾವು ಮೆಡಿಸಿನ್ ಮಾಡ್ಕೊಂತವ್ರ. ಈಗ ಹೊಟ್ಟಿನ ನಿರ್ವಹಣೆ ಹೆಂಗ್ ಮಾಡ್ತೇವೆ ಅಂದ್ರೆ, ಈಗ ಹಚ್ಚ ಹಸಿರನ್ನ ಮೇವನ್ನ ಕೊಡ್ತೀರಾ ಅದ್ರ ಜೊತೆಗೆ? ಸರ್, ಮೇವಿನ ಯಾವಾಗೂ ಯೂಸ್ ಮಾಡೋದಿಲ್ಲ ಬಹಳ ಅಂದ್ರೆ, ಏನ್ ವರ್ಷದಾಗ ಒಂದ್ 15 ದಿನ ಒಂದ್ ತಿಂಗಳ ನಮ್ಮ ಹೊಲದಾಗಿದ್ದಾಗ ತಂದು ಹಾಕಿರ್ತೇವೆ. ನಮಗ್ ಬೋರುದು ಯಾವ ಇಲ್ರಿ, ಬಿಟ್ರೆ ಬಾಕಿ ಎಲ್ಲ ಒಣ ಹೊಟ್ಟು ಮೇವಿನ ಮೇಲೆ. ಈಗ ಬ್ಯಾಸಗಿ ಟೈಮ್ನಾಗ ಎಲ್ಲ ಹೊಟ್ಟು ಮೇವು ಸ್ಟಾಕ್ ಮಾಡಿಬಿಡ್ತೇವ್ರಿ. ಈಗ ಒಂದ್ ವರ್ಷಕ್ಕೆ ಆಗುವಷ್ಟ. ಯಾವ್ಯಾವ ತರದ ಹೊಟ್ಟನ್ನ ತಗೋಮ್? ನಾವು ಮ್ಯಾಕ್ಸಿಮಮ್ ಅಂದ್ರೆ ಗೋಧಿ ಹೊಟ್ಟು ಕಡ್ಲಿ ಹೊಟ್ಟು ಎರಡರಿ, ಬಿಟ್ರೆ ಬೀಜಾಳ ಮೇವು ಕೊರದ ಪುಡಿ ಮಾಡಿ ಹಾಕಿರ್ತೇವೆ, ಅದನ್ನ ಚಾಪ್ ಕಟ್ರಿಗೆ ಹಾಕಿ ಯೂಸ್ ಮಾಡಿರ್ತೇವೆ. ಆಮೇಲೆ ಶೇಂಗಾ ಪಂಗ ನಾವು ಯಾಳಿನ ಸಲುವಾಗಿ ನಾವು ಹಾಕಿರ್ದೂ ಇಲ್ಲ, ನಾವು ಆ ಶೇಂಗಾ ಹೊಟ್ಟು ಮಾರಕ್ ಬಂದೂ ತಿನ್ಸೋದಲ್ರಿ. ಇದ್ರೊಳಗೆ ಮೇನ್ ಏನ್ರಿ, ಹೊಟ್ಟು ಮೇವಿನ ಜೊತೆಗೆ ನಾವು ಹಾಕುವಂತ ಕಾನ್ಸಂಟ್ರೇಷನ್ ಫೀಡ್ ಅದು ಮೇನ್. ಅದನ್ನ ನಾವು ಕರೆಕ್ಟ್ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಹೊಟ್ಟು ಮೇವಿಂದಾಗಲಿ ಅಥವಾ ಹಸಿರಿಂದಾಗಲಿ ಅಂತ ಏನ್ ಪ್ರಾಬ್ಲಮ್ ಆಗಿಲ್ಲ, ಆಗುದಿಲ್ಲ ಅಂತ ನಮಗ ನಮ್ಮ ಅನಿಸಿಕೆ. ಈ ಹೈನುಗಾರಿಕೆ ಒಳಗೆ ಒಮ್ಮೆ ಗರ್ಭಧರಿಸಿದ ಆಕಳ ತಮಗ ಹಸು ಕರು ಕೊಡ್ತಂದ್ರ ಎಷ್ಟು ತಿಂಗಳಗಟ್ಟಲೆ ತಮಗ ಹಾಲನ್ನ ಕೊಡಬಹುದು ಅಂದ್ರೆ, ಅದರಲ್ಲಿ ವರ್ಷ ಗಂಜಿ ಅಂತಾರ, 6 ತಿಂಗಳ ಗಂಜಿ ಅಂತಾರ? ಇದ್ರೊಳಗೆ ಹಂಗೇನಿಲ್ರಿ, ಇದ್ರೊಳಗೆ ಹಂಗೇನಿಲ್ಲ. ನಾವು ಕರೆಕ್ಟ್ ಮೇಂಟೈನ್ ಮಾಡಿ ಅವ್ನ ಹೊರಗ ಒಳಗ ಕಟ್ಟಿ ಅವ್ನ ಅಡ್ಡಾಡಿಸಿ ಅದ್ರದ್ದು ಏನೇನ್ ಸೈಂಟಿಫಿಕ್ ಆಗಿ ಅದನ್ನ ಏನ್ ಮಾಡ್ಬೇಕು ಅದನ್ನ ಮಾಡಿದ್ರ, ಇವು ಮ್ಯಾಕ್ಸಿಮಮ್ ಇಳುದಿಂದ ಒಂದ್ 3 ತಿಂಗಳ 4 ತಿಂಗಳಿಗೆ ಒಳಗೆ ಗರ್ಭ ಧರಿಸ್ತವ್ರಿ. ಅಲ್ಲಿಂದ ನೀವು ಅದ ಗರ್ಭ ಧರಿಸಿದಿಂದ 7 ತಿಂಗಳಾಗೋ ಮಟನು ಅದರಿಂದ ನಿಮ್ಗೆ ಹಾಲು ಕೊಡ್ತಾವ. ನೀವು ಫೀಡಿಂಗ್ ಮೇಂಟೈನ್ ಮಾಡಿದ್ರೆ ನೀವಾಗಲೇ ಅದನ್ನ ಡ್ರೈ ಮಾಡ್ಬೇಕ್ರಿ, ಆಮೇಲೆ ಹಾಲಂತೂ ತಾನ ಬಂದ್ ಮಾಡೋದಿಲ್ಲ ಅವ್ರು. ಅದನ್ನ ನೀವು ಇನ್ 2 ತಿಂಗಳ ಅದ ಕರು ಡೆವಲಪ್ಮೆಂಟ್ ಗೆ ಮುಂದಿನ ಸುಲ್ಲ ನಮಗೆ ಚಲೋ ಹಾಲು ಕೊಡ್ಬೇಕನ್ನೋ ಉದ್ದೇಶದಿಂದ ನಾವಾಗಲೇ ಅದಕ್ಕೆ 1-2 ದಿವಸ ಫೀಡ್ ಕಡಿಮೆ ಮಾಡುದು, ನೀರ್ ಕಡಿಮೆ ಮಾಡುದು, ಫೀಡ್ ಕಡಿಮೆ ಮಾಡುದು, ಅದನ್ನ ಮಾಡ್ಕೊಂತ ಅದ್ರ ಹಾಲು ಬಂದ್ ಮಾಡ್ಬೇಕು. ಬಿಟ್ರೆ ಅದ ನೀವು ಹೆಂಗ್ ಫೀಡ್ ಹಾಕಿದ್ರು, ನಾ ನಿಮಗೆ ತೋರಿಸಿದೀವಿ, ಈಗ ನಮ್ಗೆ ಕೆಲವೊಂದಿಲ್ಲ, 2-2 ವರ್ಷಗಟ್ಟಲೆ ಹಾಲು ಕೊಟ್ಟಿದ್ದು ಅದಾವ. ಈಗ ಇದ್ರ ಜೊತೆಗೆ ತಾವು ಹೈನುಗಾರಿಕೆ ಒಳಗ ಎಮ್ಮೆ ಹೈನುಗಾರಿಕೆ ಉತ್ತಮ ಅಂತ ಹೇಳ್ತಿರೋ ಅಥವಾ ಹಸು ಹೈನುಗಾರಿಕೆ ಉದ್ಯಮ ಚಲೋ ಅಂತ ಹೇಳ್ತಿರೋ? ಈ ಎಮ್ಮೆ ಹೈನುಗಾರಿಕೆ ಚಲೋ ರೀ, ಆದ್ರ ಅದಕ್ಕ ಕೆಲವೊಂದಷ್ಟು ಫಾಲೋ ಮಾಡ್ಬೇಕತಿ ಸ್ಟ್ರಿಕ್ಟ್ಲಿ. ಈಗ ಇವು ನಮ್ಮ 1 ದಿವಸ 2 ದಿವಸ ಮೈ ತೊಳಿಲಿಲ್ಲ ಅಂದ್ರೆ ನಡೀತಾವ, ಎಮ್ಮಿಗೆ ಹಂಗಾಗುದಿಲ್ಲ. ಅದಕ್ಕೆ ಡೈಲಿ ನೀರ್ ಬೇಕ್ರಿ. ಆಮೇಲೆ ಅದರದ ಒಂದ್ ನೇಚರ್ ಅಂದ್ರ ಅದ ನೀರಾಗ ಬಿದ್ದು ಉಳ್ಳಾಡ್ಬೇಕ, ಆಮೇಲೆ ಬಿಟ್ರ ಅದ ಹೊರಗೆ ಅಡ್ಡಾಡೇ ಬರ್ಬೇಕ್ರಿ. ಅದ ಈಗ ನಾವ್ ಎಂತ ಪೀಡ್ಸ್ ಹಾಕ್ತೇವೆ ಅಂದ್ರು ಅದ ನೀವು ಕಟ್ಟದಲ್ಲೇ ಕಟ್ಟಿ ಇದ್ರ ಕಟ್ಟಿದಂಗ ಮೆಸಾಕತ್ತಿದ್ರೆ ಅಂದ್ರ ಅದ್ರದ ಬಾಡಿ ಡೆವಲಪ್ ಆಗತ್ತಲ್ಲ ಹೊರತಾಗ ಹಾಲು ಇಂಪ್ರೂವ್ ಆಗೋದಿಲ್ಲ. ಹ್ಞೂ, ಮತ್ತೆ ಇದ್ರ ಜೊತೆಗೆ ಇವತ್ತ ಹೈನುಗಾರಿಕೆಯೊಳಗ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನ ಅಂತಂದ್ರ, ಇವತ್ತಿನ ಯುವಕರಿಗೆ ಎಷ್ಟೋ ಜನ ಅಂತಾರ, ಹೈನುಗಾರಿಕೆಯೊಳಗೆ ಲಾಸ್ ಐತಿ ಬಿಡು, ಹೈನುಗಾರಿಕೆಯೊಳಗೆ ಲಾಸ್ ಐತಿ, ಹೈನುಗಾರಿಕೆ ಬೇಡ ಅಂತಾರ. ಅಂತ ಅವ್ರಿಗೆ ಮತ್ತೆ ಈಗಿನ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ತಮ್ಮ ಅನಿಸಿಕೆಯನ್ನ? ನಮಗೆ ನಾವು 1 ಆಕಳದಿಂದ 2 ಆಕಳದಿಂದ ಚಾಲು ಮಾಡಿದಾಗಿಂದ ಹಿಡಿದು ಇವತ್ತಿನ ಮಟನು ಇದ್ರೊಳಗೆ ಲಾಸ್ ಅಂತೂ ಆಗಿಲ್ರಿ, ಲಾಸ್ ಇಲ್ಲೂ ಇಲ್ಲ. ಆಕಳಗಳು ಏನೋ ಕೆಲವೊಂದ್ಸಲ ಜಡ್ ಬಂದ್ ಕೆಲವೊಂದ್ ಸತ್ತಾವ ಎಲ್ಲ ಇರ್ತಾವ, ಅವು ಲಾಸ್ ಅಂತಾವೆಲ್ಲ ಲಾಸ್. ಇವತ್ತು ಏನೋ ಒಂದ್ ಲಾಸ್ ಆಗೈತೆ ಅಂದ್ರು ಅದ್ರ ಮುಂದಿನ ದಿನಮಾನದಾಗ ಅದ್ ಬ್ಯಾರೆ ಆಕಳದಿಂದ ಅದನ್ನ ನಮ್ಗೆ ಲಾಭನ ಕೊಟ್ಟತಿ. ಲಾಸ್ ಅನ್ನೋದ್ರಾಗಂತೂ ಒಟ್ಟ ಅದ್ರದ್ದು ಇಲ್ಲ ಇಲ್ರಿ. ಕನಿಷ್ಠ ನಾವು ಹೈಟೆಕ್ ಆಗಿ ಅಥವಾ ಯಾವ್ದೋ ದೊಡ್ಡ ಸೆಟ್ ಬೇಕು ಅದು ಏನ್ ಬೇಡಪ್ಪ ಅಂದ್ರೆ ಏನಿಲ್ಲ ಅಂದ್ರು ಒಬ್ಬ ಮನುಷ್ಯ 3 ಆಕಳ ಹಿಡ್ಕೊಡ್ರಿ ನೀವು. 3 ಆಕಳ ಒಂದ್ ದಿವಸಕ್ಕೆ ಸಣ್ಣ ಆಕಳ ಐತಪ್ಪ, 5 ಲೀಟರ್ ಕೊಡೋದಂದ್ರು 30 ಲೀಟರ್ ಹಾಲು, ಬೆಳಿಗ್ಗೆ 15 ಲೀಟರ್ ಸಾಯಂಕಾಲ 15 ಲೀಟರ್, ಒಂದ್ ಹೊತ್ತಿನ ಪೂರ್ತಿ ಮೇಂಟೆನೆನ್ಸ್ ಹೋಯ್ತಂತಿತ್ತು ಬರ್ರಿ, ಇನ್ನೊಂದ್ ಹೊತ್ತಿಂದ 15 ಲೀಟರ್ ಉಳಿತಿತ್ತು. 15 ಲೀಟರ್ ಅಂದ್ರ 500 ರೂಪಾಯಿ, 500 ರೂಪಾಯಿ, 500 ರೂಪಾಯಿ ಅಂದ್ರೆ 15,000 ರೂಪಾಯಿ ಆಗ್ತಾವ ತಿಂಗಳಿಗೆ, ಒಂದ್ ತಿಂಗಳಿಗೆ ಅವ್ನ ಸ್ಯಾಲ್ರಿ. ನಾವ್ ಹೇಳಿದ ಅಗದಿ ಮಿನಿಮಮ್ ಇದು, ಮಿನಿಮಮ್ ರೀ, ಮಿನಿಮಮ್ ಒಂದ್ ಹೊತ್ತಿನ ಪೂರ್ತಿ ಮೇಂಟೆನೆನ್ಸ್ ತೆಗದು. ಆಮೇಲೆ ಒಂದ್ ಆಕಳ ಎವರೇಜ್ 5 ಲೀಟರ್ ಹಿಂಡೈತೆ ಅಂತ ಇಟ್ಕೊಂಡ್ರೆ ಆಕಳ ಕಟ್ಟಿದ ಈಗ 12 ಲೀಟರ್ ಕೊಡದ್ರಿ ಒಂದ್ ಟೈಮಿಗೆ. ತಳಿ ಯಾವ್ದ್ರಿ ಇದು? ಹೆಚ್ಚಪ್ಪ್ರಿ, ಹೆಚ್ಚಪ್ಪ. 12 ಲೀಟರ್ ಅಂದ್ರ ಅವ್ ಅಂತ 3 ಆಕಳ ಕಟ್ಟಿನ ಅಂದ್ರ 12 ಮೂರ್ಲೆ 36 ಲೀಟರ್, ಅವ್ನು 36 ಲೀಟರ್ ಅಂದ್ರ 35 ರೂಪಾಯಿ ಎವರೇಜ್ ಕ್ಯಾಲ್ಕುಲೇಷನ್ ಮಾಡ್ರಿ, ಏನ್ ಲಾಸ್ ಐತ್ರಿ, ಹೆಂಗ್ ಲಾಸ್ ಐತಿ. ಆದ್ರೆ ಯುವಕರಿಗೆ ಈಗ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಗಿಬಿಟ್ಟಿ, ಯಾಕಂದ್ರೆ ಮನೆ ಯುವಕರನ್ನಕ್ಕಿಂತ ಹಿರಿಯರಿದ್ದವ್ರನ್ನ ದನ ತೆಗೆದ್ಬಿಟ್ರಿ ಮೊದಲು. ಹೌದು, ಹಂಗಾಗಿ ಅವ್ರ ದನ ಅಂದ್ರೆ ಏನ, ಅದ್ರದ್ದು ಏನ್ ಇನ್ಕಮ್ ಅನ್ನೋದು ಯುವಕರಿಗೆ ಅದನ್ನ ಮನವರಿಕೆ ಮಾಡಿಕೊಡೋದ ಹಿರಿಯರ ಕರ್ತವ್ಯ ಇರೋದು. ಇದನ್ನ ಹೇಳಿ ಬರೀ ಹಾಲಿನ ಲೆಕ್ಕರಿ, ಅದ್ರ ಜೊತೆ ಮತ್ ಕರಮರಿ ಬರ್ತಾವ. ವರ್ಷಕ್ಕೊಂದ್ 3 ಆಕಳ ನಡುವ ಒಂದ್ 5 ಗಾಡಿ ಗೊಬ್ಬರ ಆದ್ರ 4,000 ರೂಪಾಯಿ ಒಂದ್ ಟ್ರಿಪ್ ಗೊಬ್ಬರ ಐತಿ. ಗೊಬ್ಬರ ಹೊಲಕ್ಕೆ ಹತ್ತಿರ ಮಾರಾಟ ಹೊಲಕ್ಕೆ ಹಾಕ್ತೇವ್ರಿ, ನಮ್ಮ ಜಮೀನ್ ಬಳಕ ನಾವು ಮಾರಾಟ ಮಾಡೋದು. ಜಮೀನ್ ಎಷ್ಟು ಅದಾವ್ರಿ? 18 ಎಕರೆ ಹಾಕೋರಿ. ನಾವು ಯಾವಾಗ ಮಾರಾಟ ಮಾಡಿಲ್ರಿ. ಈಗ ಇದರ ಜೊತೆಗೆ ತಾವು ಈ ಹೈನುಗಾರಿಕೆ ಮಾಡತಕ್ಕಂಥವ್ರಿಗೆ ಏನ್ ಸಲಹೆಯನ್ನು ನೀಡಕ್ ಇಷ್ಟಪಡ್ತೀರಿ? ಕೆಲವೊಂದಿಷ್ಟು ಜನ ನೀವು ಹೇಳ್ದಂಗ ಈಗ ಒಂದರಿಂದ ಪ್ರಾರಂಭ ಮಾಡ್ರಿ, ಬಹಳ ಉತ್ತಮ. ಒಂದರಿಂದ ಅವ್ರು ಎರಡು ಒಂದು ಅಥವಾ ಎರಡರಿಂದ ಪ್ರಾರಂಭ ಮಾಡಿದ್ರೆ ಅವ್ರು ಏನೋ ಕೆಲಸ ಮಾಡಿದ್ರು ಅವರಿಗೆ ಅದರಿಂದ ಏನು ಎಫೆಕ್ಟ್ ಆಗುದಿಲ್ಲರಿ. ನೀವು ಈಗ ಏನಪ್ಪ ಒಂದ್ ಪ್ರೈವೇಟ್ ಕಂಪನಿಯಾಗ ಕೆಲಸಕ್ಕೆ ಹೋಗಣ, ಬೆಳಿಗ್ಗೆ 9 ಗಂಟೆಗೆ ಮನಿ ಬಿಡ್ತಾನಂದ್ರ 9 ಗಂಟೆದೊಳಗ ಅದೊಂದು ಆಕಳ ಕೆಲಸ ಮುಗಿಸೋಬಹುದು. ಅವ್ ಒಂದ್ ಆಕಳ ಕೆಲಸ ಅವ್ ಮುಗಿಸೋನಂದ್ರ ಒಂದ್ ಆಕಳ 10 ಲೀಟರ್ ಹಾಲು ಕೊಟ್ರ, ಬೆಳಿಗ್ಗೆ 10 ಸಾಯಂಕಾಲ 10 ಕೊಟ್ರ, ಅವ ಅಲ್ಲಿ ಸಾಯಂಕಾಲ ಮಟ್ಟ ದುಡಿದ್ರು 10,000 ಕೊಡ್ತಾರ ಒಂದ್ ತಿಂಗಳಿಗೆ. ಇಲ್ಲಿ ಅವ್ ಬೆಳಿಗ್ಗೆ 2 ತಾಸ ಆಕಳ ಕೆಲಸ ಮಾಡುವಂದ್ರ 10,000 ಪೇಮೆಂಟ್ ತಗೊಂಬಹುದು. ನಿಮ್ಮ ಜೊತೆ ಈಗ ಹೈನುಗಾರಿಕೆ ಉದ್ಯಮದೊಳಗ ಯಾರ್ಯಾರ ಸಹಾಯ ಮಾಡ್ತಾರೆ? ಎಲ್ಲ ನಮ್ ತಮ್ಮಾರದಾರ, ನಮ್ಮ ಮನೆಯವ್ರ ಅದಾರ್ರಿ, ನಮ್ಮ ಮಕ್ಕಳವ, ನಮ್ಮ ಹೆಣ್ಮಕ್ಳು, ಇಬ್ಬರು ಹೆಣ್ಮಕ್ಳು, ಅವ್ರು ಹೆಲ್ಪ್ ಮಾಡ್ತಾರ. ಇದ್ರೊಳಗೆ ಎಲ್ಲಾರು ಮನೆಯಾಗ ಎಷ್ಟು ಹೆಲ್ಪ್ ಆಕತಿ ಅಷ್ಟು ಡೆವಲಪ್ ಆಕೊಂತ ಹೋಗತ್ರಿ. ಅಂದ್ರೆ ನೀವು ಇಲ್ಲಿ ಟೈಮ್ ಒಳಗ ಅವ್ರು ಇದನ್ನ ಎಲ್ಲ ಮೇಂಟೈನ್ ಮಾಡ್ತಾರೆ, ಎಲ್ಲ ಮೇಂಟೈನ್ ಮಾಡ್ತಾರೆ, ಎಲ್ಲ ಮೇಂಟೈನ್ ಮಾಡ್ತಾರೆ. ಇದು ಬಜೆಟ್ ನೊಳಗ ಅನುಕೂಲಕರವಾದ ಒಂದು ವಾತಾವರಣ ಕಲ್ಪಿಸ್ಕೋಬೇಕ್ರಿ. ಈಗ ನಮ್ಗೆ ಆಕಳು ಕಡಿಮೆ ಇತ್ತು, ಬೇರೆ ಶೆಡ್ ಮಾಡ್ಲಿಲ್ಲ, ಇದ ಶೆಡ್ನಾಗ ಹೊಟ್ಟೆ ಹಾಕಿದೀವಿ. ಇಲ್ಲೇ ಹೊಟ್ಟೆ ತಿಂದ ಹಾಕ್ತಾರ, ಹೊಟ್ಟೆ ತಿಂದ್ಮೇಲೆ ಅದನ್ನ ಸ್ವಲ್ಪ ಅರ್ಬಿಲೆ ಒರೆಸಿ ಅದ್ರೊಳಗ ವಾದ್ಯೊಳಗ ನೀರ್ ಬಿಟ್ಟು ಬಿಡ್ತಾರ್ರಿ, ನೀರ್ ಕುಡ್ದು ಬಿಡ್ತಾವ. ಅಲ್ಲಿ ನಾವ್ ಎಲ್ಲೇ ಸಾಯಂಕಾಲ ಮಟ್ಟ ಹೋಗಿ ಅಂದ್ರು ಆಮೇಲೆ ವಾಶ್ ಮಾಡೋದ್ ಮಷಿನ್ ಐತಿ, ಅದನ್ನ ಚಾಲು ಮಾಡಿದ್ರಂದ್ರ ಅಷ್ಟು ಅಲ್ಲೇ ನಿಂತಲ್ಲೇ ಮೈ ತೊಳಿತಾವ. ಇದ್ ಬಜೆಟ್ ನಾಗ ಕ್ರಮೇಣ ಡೆವಲಪ್ ಮಾಡ್ಕೊಂತೀವಿ, ನೀರ್ ಅಲ್ಲೇ ಸಿಗುವಂಗ್ ಮಾಡಿರಿ. ಹೌದೌದೌದೌದ್ರಿ, ಸ್ಟಾರ್ಟ್ ಮಾಡಿದೀವಿ ಅಂದ್ರಿ ಆ ಲಾಸ್ಟ್ ಹಾಕೋ ಮಟ್ಟನು ಅದ್ರೊಳಗ ಹೋಗ್ತಾವ. ನೀರು ತೆಗೆದು ಮತ್ತೆ ಹೊಟ್ಟದ ಹಾಕ್ತಾರೆ ಅಲ್ಲಿ ಹೊರಗಾದ ವಾಲ್ ಐತಿ, ಅದನ್ನ ಓಪನ್ ಮಾಡಿದ್ರೆ ಅಲ್ಲಿ ಹೊರಗೆ ಗಿಡಕ್ಕೆ ನೀರು ಹೊಕ್ಕತ್ತಿ, ಅದ್ರೊಳಗೆ ಮತ್ತೆ ಆಮೇಲೆ ಹೊಟ್ಟೆ ಹಾಕಿರ್ತಾರೆ. ಅಂದ್ರೆ ಶ್ರಮ ಪೀಡ್ಸಾಕ್ತವ್ರು, ಪೀಡ್ಸಾಕ್ತೇವೆ, ಪೀಡ್ಸ್ ಎಲ್ಲ ಕ್ಲೀನ್ ಆಗಿ ತಿಂದು ಬುಟ್ಟಿಯೊಳಗೆ ಹಾಕೋದಿಲ್ಲ, ಪೀಡ್ಸ್ ಒಳಗೆ ಹಾಕೋದಿಲ್ಲ, ಬುಟ್ಟಿಯೊಳಗೆ ಹಾಕೋದಿಲ್ಲ. ನಾವು ಅದ್ರೊಳಗೆ ಪೀಡ್ಸಾಕ್ತೇವೆ, ಅದನ್ನ ತಿಂದ್ಮೇಲೆ ಅದಕ್ಕೆ ಹೊಟ್ಟೆ ಹಾಕ್ತಾರೆ, ಹೊಟ್ಟೆ ತಿಂದ್ಮೇಲೆ ಅದ್ರಾಗ ನೀರ್ ಬಿಡ್ತೇವೆ. ಮತ್ತೆ ನೆಕ್ಸ್ಟ್ ರುಟೇನ್ ಅದ ಟೈಪ್ ನಾವು ಮಧ್ಯಾಹ್ನ ಬೆಳಿಗ್ಗೆ ನಾವು 4:00 ಹಾಕ್ತೇವ್ರಿ, ಮಧ್ಯಾಹ್ನ 11 ಗಂಟೆಗೆ ಹಾಕ್ತೇವೆ. ಈಗ 11 ಗಂಟೆಗೆ ಹಾಕೋ ಮುಂದೆ ಅದ ಸೇಮ್ ಸಿಸ್ಟಮ್, ಅದನ್ನ ಕ್ಲೀನ್ ಮಾಡುದು, ಮೊದಲು ಪೀಡ್ಸ್ ಹಾಕುದು, ನೆಕ್ಸ್ಟ್ ಹೊಟ್ಟೆ ಹಾಕುದು, ಆಮೇಲೆ ನೀರ್ ಹಾಕುದು. ಇಷ್ಟೇ. ಮತ್ತೆ ಈಗ ಸರ್ಕಾರ ಹೆಚ್ಚಿನ ರೀತಿಯಾಗಿ ಹೈನುಗಾರಿಕೆಗೆ ಬಹಳ ಸವಲತ್ತನ್ನು ಕೊಟ್ಟೈತ್ರಿ. ಈ ಹೈನುಗಾರಿಕೆಯೊಳಗೆ ತಾವೇನಾರು ಸರ್ಕಾರದಿಂದ ಸಹಾಯಧನವನ್ನಾಗಿರ್ಬೋದು ಅಥವಾ ನಿರೀಕ್ಷೆ ಮಾಡಿರಿ? ನಾವು ಇವತ್ತಿನ ಮಟ್ಟನ್ನು ಯಾವ್ದೇ ಸಹಾಯಧನ ಆಗಲಿ, ಯಾವ್ದೇ ಸ್ಕೀಮ್ ಆಗಲಿ, ಅದ್ರೊಳಗು ಲೋನು ಏನು ಮಾಡಿಲ್ರಿ ನಾವು. ಹೈನುಗಾರಿಕೆ ಬಂಡವಾಳನ ಯೂಸ್ ಮಾಡಿಕೊಂಡು ಉಪಯೋಗ ಮಾಡಿಕೊಂಡು ಅಲ್ಲಿಂದ ಹಿಡಿದು ಇಲ್ಲಿ ಮಟ್ಟನು ನಾವು ಸವಲತ್ತು ಅನ್ನುವಂಥದ್ದು ನಮ್ಮ ಸತ್ರ, ನಮ್ಮ ಆಕಳ ಸತ್ರ ನಾವು ಇನ್ಸೂರೆನ್ಸ್ ತುಂಬಿದ್ದೀವಿ, ಇನ್ಸೂರೆನ್ಸ್ ಬಂದಾವು. ಬಿಟ್ಟರೆ ಸರ್ಕಾರದಿಂದ ನಾವು ನೇರವಾಗಿ ಯಾವ್ದರಿಂದ 10 ರೂಪಾಯಿ ಇವತ್ತಿನ ಮಟ್ಟನು ಸಹಾಯಧನ ಅಂತ ತಗೊಂಡಿಲ್ಲ. ಈಗ ಇನ್ಸೂರೆನ್ಸ್ ಅಂತಂದ್ರೆ ತಾವು ಯಾವ ರೀತಿಯಾಗಿ ಅದನ್ನ ಮಾಡ್ಕೋಬೇಕು, ಉಳಿದ ರೈತರಿಗೆ ಸಲಹೆ ಕೊಡ್ತೀರಿ? ಇನ್ಸೂರೆನ್ಸ್ ಅಂದ್ರೆ ಈಗ ನಮ್ ಕೆಎಂಎಫ್ ನಿಂದ ಅವ್ರು 30,000 ರೂಪಾಯಿಗೆ 1,200 ರೂಪಾಯಿ 1,300 ರೂಪಾಯಿ ತುಂಬುದ್ ಬರ್ತೈತ್ರಿ. ಅದ ಪ್ರತಿ ವರ್ಷನು ತುಂಬಬೇಕು. ಅದ ಅವಾಗ ಹಂಗೇನಾರ ಅದ ಹೈನ್ ರಾಸು ಹಂಗೇನಾರ ಸತ್ತಿ ಆತಂದ್ರೆ ಅವ್ರು ಅದನ್ನ ಅವ್ರನ್ನ ಡಾಕ್ಟರ್ ಫೋನ್ ಮಾಡಿ ಕರೆಸಿ ಅದನ್ನ ಪಿಎಂ ಮಾಡಿಸ್ಬೇಕು. ಅವ್ರು ಅದ್ರದ್ದೆಲ್ಲ ರಿಪೋರ್ಟ್ ಇನ್ಸೂರೆನ್ಸ್ ಕಂಪನಿ ಅವರಿಗೆ ಸಬ್ಮಿಟ್ ಮಾಡ್ತಾರ. ಅದ್ ಎಷ್ಟು ಅಮೌಂಟ್ ಇಂದ ಇನ್ಸೂರೆನ್ಸ್ ಮಾಡಿಸಿರ್ತಾರ ಅಷ್ಟು ಅಮೌಂಟ್ ಬರ್ತೈತ್ರಿ. ಈಗ ಇನ್ಸೂರೆನ್ಸ್ ನಮ್ಮ ಸ್ಥಳೀಯ ಕೆಎಂಎಫ್ ತುಂಬಕ ಅಥವಾ ಧಾರವಾಡಕ್ಕ ತುಂಬಕ್ರಿ? ಇಲ್ರಿ, ನಾವು ಈಗ ನಮ್ಮ ಸ್ಥಳೀಯ ನಾವು ಸೊಸೈಟಿಯಿಂದಾನೇ ಅವ್ರ ಡಾಕ್ಟರ್ ಸೊಸೈಟಿಗೆ ಬಂದಿರ್ತಾರ. ಈಗ ಲೋಕಲ್ ಈಗ ನಮ್ ಗ್ರಾಮೀಣ ಭಾಗದಾಗ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದಾನೇ ಮಾಡ್ತಾರ ಅದನ್ನ. ಅವರ ಡಾಕ್ಟರ್ ಅಲ್ಲಿ ಬರ್ತಾರ, ಒಂದ್ ದಿವಸ ಕ್ಯಾಂಪ್ ಇಟ್ಕೊಂಡಿರ್ತಾರ. ಅವ್ರು ಯಾರ್ಯಾರು ಅವ್ರ ಏನಮ್ಮ ಅವ್ರ ಇಂಟ್ರೆಸ್ಟ್ ಇದ್ದಾವ ತೊಂಬರ್ರಿ ದನ ಅಂತೇಳಿ, ಅವ್ರು ಬಂದು ಅದನ್ನ ಆಕಳ ನೋಡಿ ಅದ್ರದ್ದು ಅವ್ರ ಅಪ್ರಾಕ್ಸಿಮೇಟ್ ಅದ್ರದೊಂದು ವ್ಯಾಲ್ಯೂಯೇಷನ್ ಮಾಡಿ ಇದೇನ್ 30,000 ಆಕತ್ವ, 45,000 ಆಕತ್ವ ಅಥವಾ ಅದಕ್ಕಿಂತ ಹೆಚ್ಚಿಗೆ 60,000 ಆಕತ್ವ ಅಂತೇಳಿ, ಅದು 30,000 ಪ್ರೀಮಿಯಂ ಬೇರೆ ಇರ್ತತಿ, 45,000 ಪ್ರೀಮಿಯಂ ಬೇರೆ ಇರ್ತತಿ, 60,000 ಪ್ರೀಮಿಯಂ ಬೇರೆ ಇರ್ತತಿ. ಇದ್ರೊಳಗೆ ಅವ್ರದ್ದು ಡಾಕ್ಟರ್ ಅದನ್ನ ಏನ್ ವ್ಯಾಲ್ಯೂಯೇಷನ್ ಮಾಡ್ತಾರ, ಅವ್ರು ಎಷ್ಟು ಪ್ರೀಮಿಯಂ ಕಟ್ ಅಂತಾರ ಅಷ್ಟು ಪ್ರೀಮಿಯಂ ಅವ್ರು ತಾವು ಕೈಲಿ ಆದ್ರೂ ಕೊಡಬಹುದು, ಇಲ್ಲ ಅಲ್ಲಿ ಹಾಲು ಹಾಕ್ತಿದ್ರ ಅಂದ್ರೆ ಆ ಸೊಸೈಟಿ ಅವರು ತುಂಬಬಹುದು, ಆದ್ರೆ ಹಾಲಿನ ದುಃಖದಾಗ ಅದನ್ನ ಇದನ್ನ ಜಮಾ ತಗಬೇಕು ಅಂತಾರ. ಇನ್ನು ಈ ಹೈನುಗಾರಿಕೆ ಒಳಗೆ ತಮ್ಮ ಹೊಸತನವನ್ನು ಏನಾರ ಕಂಡುಕೊಳ್ಬೇಕು ಅನ್ಕೊಂಡ್ರೆ ಹೆಂಗ ಹೊಸದ ಮಾಡ್ಬೇಕು, ಇದಕ್ಕಿಂತ ಹೆಚ್ಚಿಗೆ ಮಾಡ್ಬೇಕು? ಹೆಚ್ಚಿಗೆ ಮಾಡ್ಬೇಕಂತ ಹೇಳಿ ಸರ್, ಈಗ ನಾವು ಶೆಡ್ ಹಾಕ್ಸೋದ ಅದ ಕಾನ್ಸೆಪ್ಟ್ ಗೆ ಹಾಕ್ಸೋ, ನಾವು ಹೊಟ್ಟಿಂದ ಹೊರಗೆ ಹಾಕಿ ದನ ಜಾಸ್ತಿ ಮಾಡೋದು, ಹಾಲು ಇಂಪ್ರೂವ್ ಮಾಡೋದು, ಎರಡ ವಿಚಾರ. ಬಹಳ ಉತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನ ಇದುವರೆಗೆ ತಾವು ಹಂಚಿಕೊಂಡ್ರಿ, ಬಹಳ ಹೈನು ಉದ್ಯಮದಲ್ಲಿ ಪರಿಣಿತರಾಗಿರಿ. ಮತ್ತೆ ಇನ್ನೊಂದು ಖುಷಿ ಏನಂತಂದ್ರೆ, ಈಗ ತಾವು ವಕೀಲರು ಇದ್ರಿ, ವಕೀಲ ವೃತ್ತಿ ಬಿಟ್ಟು ಈ ಹವ್ಯಾಸಿಯಾಗಿ ಅದನ್ನ ಕಲಕೋ ಮಾಡಿಕೊಂಡು ಈ ಹೈನುಗಾರಿಕೆಗೆ ತಾವು ಬಂದ್ರಿ, ಅದ್ರ ಎರಡನ್ನ ಹೆಂಗ್ ನಿಭಾಯಿಸ್ತಾ ಇದ್ರಿ? ಈಗೂ ಸಹಿತ ಅದನ್ನ ಮಾಡ್ತಾರೆ ಹೆಂಗ? ಈಗ ಕಡಿಮೆ ಮಾಡೇವ್ರಿ, ಈಗ ಏಜ್ ಫ್ಯಾಕ್ಟರ್ ಆಮೇಲೆ ನಮಗೆ ಡೈಲಿ ನಾವು ಧಾರವಾಡಕ್ಕೆ ಹೋಗ್ಬೇಕು ಅಥವಾ ನವಲುಂದಕ್ಕೆ ಹೋಗ್ಬೇಕು 35-40 ಕಿಲೋಮೀಟರ್ ಅದ ಅಡ್ಡಾಡುದು, ಸುಸ್ತಾಗಿದ್ದಕ್ಕ ನಾವು ಅದನ್ನೆಲ್ಲ ಸ್ವಲ್ಪ ಕಡಿಮೆ 90% ಅದನ್ನ ಬಿಟ್ಟು ಈಗ ಇದಕ್ಕ ಫುಲ್ ಪ್ಲೇಜ್ ಇದಕ್ಕೆ ಹೊಂದ್ಕೊಂಡ್ಬಿಟ್ಟು ನಾವು ಇದನ್ನ ಮುಂದುವರಿಸುದು, ಇದನ್ನ ಡೆವಲಪ್ ಮಾಡುದಂತೆ. ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಮತ್ತು ಯುವಕರಿಗೆ ತಮ್ಮ ಸಂದೇಶ ಏನು? ಮುಖ್ಯವಾಗಿ ರೈತರ ಆರ್ಥಿಕ ಪರಿಸ್ಥಿತಿ ಹದಗೆಡಬೇಕಾದ್ರೆ ಈ ನಾವು ಉಪಕಸಬು ಅನ್ನುವಂಥದ್ದನ್ನ ಎಲ್ಲಾನು ಕೈ ಬಿಟ್ಟದ್ದನ್ನ ಮೇನ್ ಕಾರಣರಿಗೆ. ನಮ್ಮ ಹಿಂದಿನ ಹಿರಿಯರ ಈಗ ಒಂದ್ ಎಕರೆಕ ಎರಡ್ ಚೀಲ ಕಾಳು ಒಕ್ಕಿದ್ರು ಅಗದಿ ನೆಮ್ಮದಿಯಿಂದ ಇದ್ರಿ ಅವ್ರು. ಯಾಕೆ ಹೊರಗಿಂದ್ರ ಮೇಲೆ ಅದ್ರ ಮೇಲೂ ಡಿಪೆಂಡ್ ಇದ್ದಿದ್ದಿಲ್ಲ ಅವ್ರು. ಕಾಳು ಈಗ ಬೀಜ ತರಬೇಕು, ಗೊಬ್ಬರ ತರಬೇಕು ಅಂತ ಇದ್ದಿದ್ದಿಲ್ಲ. ಆಮೇಲೆ ಹಾಲು ಮೊಸರು ಮಾರಾಕ್ ತರಬೇಕು ಅನ್ನುವಂಥದ್ದು ಇದ್ದಿದ್ದಿಲ್ಲ. ಅವ್ರ ಪ್ರತಿಯೊಂದ್ರು ಒಂದ್ ಎಮ್ಮೆ ಅಥವಾ ಒಂದ್ ಆಕಳ ಕಟ್ಕೊಂಡ ಜೀವನ ಮಾಡ್ಕೊಂತ ಬಂದವ್ರು. ಹಂಗಾಗಿ ನಾವು ಈಗ ರೈತಕ್ಕೆ ಈಗಿನ ಅವಾಗ ಏನು ಖರ್ಚು ಇದ್ದಿದ್ದಿಲ್ಲ, ಈಗೆಲ್ಲ ಸಿಕ್ಕಾಪಟ್ಟಿ ಎಕ್ಸ್ಪೆನ್ಸ್, ಲೈಫ್ ಸಿಕ್ಕಾಪಟ್ಟಿ ಎಕ್ಸ್ಪೆನ್ಸಿವ್ ಐತಿ. ಅದಕ್ಕೆ ನಾವ್ ಹೇಳುದಂದ್ರೇನ, ಈಗ ಎಷ್ಟೋ ಒಂದ್ ಜಮೀನ್ ಇರ್ಲಿ, ಅವ್ ಎಷ್ಟೋ ಇನ್ಕಮ್ ಅದ್ರಾಗ ಒಕ್ಕಲ್ತಂದ ನಿರೀಕ್ಷೆ ಮಾಡ್ಯಾನಂದ್ರೂ ಉಪಕಸಬಿನೊಳಗನ ಅತ್ಯುತ್ತಮವಾಗಿ ನಮ್ಮ ಒಕ್ಕಲ್ತನಕ್ಕೆ ಹೊಂದ್ಕೊಳ್ಳುವಂತದ್ರ ಹೈನುಗಾರಿಕೆ. ಯಾಕಂದ್ರ ಕಸದಿಂದ ರಸ ಅಂತ ಆಗಲಿ, ನೀವ್ ಒಂದ್ ಮಾತು ಹೇಳಿದ್ರಿ, ಈಗ ನಮ್ಮ ಹೊಲದಾಗ ಮೇವು ಬರ್ತೈತಿ, ಹೊಟ್ಟ ಬರ್ತೈತಿ, ಈಗ ನಮ್ಮ ಮನೆ ದನ ಇಲ್ಲ ಅಂದ್ರೆ ಗೊಂಜಾ ಮೇವಿಗೆ ಬೆಂಕಿ ಹಚ್ಚಿ ಬರ್ತೇವೆ. ಈಗ ಅದ ಮೇವ ತಂದ ಹಾಕಿದ್ರಿ ಅಂದ್ರೆ ಹೊಲಕ್ಕೆ ಗೊಬ್ಬರವನ್ನು ಸಿಗ್ತತಿ, ನೀವು ಆರ್ಥಿಕವಾಗಿ ಅಗ್ದಿ ಸಬಲರಕ್ಕಿರಿ. ಈಗ 365 ದಿವಸಕ್ಕೆ 365 ದಿವಸನು ಇನ್ಕಮ್. ಇದಕ್ಕೆ ಯಾವ ಸೂಟಿ ಇಲ್ರಿ, ಯಾವ ಹಬ್ಬ ದಿನ ಇಲ್ಲ. ನಿಮ್ ಮನ್ಯಾಗ ಒಂದ್ ಆಕಳ ಇತ್ತಪ್ಪ ಅಂದ್ರೆ ನಿಮ್ಗೆ ಡೈಲಿ ನಿಮ್ಗೆ ಇದ್ದ ಅದ್ರ ಇನ್ಕಮ್. ಅದಕ್ಕ ಜಾಗರೂಕತೆಯಿಂದ ಆಮೇಲೆ ಅದ್ರ ಜವಾಬ್ದಾರಿಯುತವಾಗಿ ಇದನ್ನ ನಡೆಸಿಕೊಂಡು ಹೋದ್ರೆ ಇದರ ಲಾಸ್ ಅನ್ನುವಂತದ್ದು ಏನು ಇಲ್ಲ. ಯುವಕರಿಗಂತೂ ಇದು ಅಗ್ದಿ ಅತ್ಯುತ್ತಮವಾದಂತ ಒಂದು ಉದ್ಯೋಗ ಅಂತ ಹೇಳ್ಬಹುದು. ಬಹಳ ಉತ್ತಮವಾಗಿರ್ತಕ್ಕಂತ ಮಾಹಿತಿಯನ್ನು ಹೇಳಿದ್ರೆ ಇರೆಯವರ ಇನ್ನಷ್ಟು ನಿಮ್ಮ ಹೈನೋದ್ಯಮ ಎತ್ತರತ್ತರವಾಗಿ ಬೆಳೀಲಿ, ಇನ್ನಷ್ಟು ರೈತರಿಗೆ, ಇನ್ನಷ್ಟು ಯುವಕರಿಗೆ, ಗ್ರಾಮೀಣ ಪ್ರದೇಶದ ಭಾಗದಲ್ಲಿರ್ತಕ್ಕಂತ ರೈತರಿಗೆ ಉತ್ತಮವಾಗಿರ್ತಕ್ಕಂತ ಪ್ರಚಲಿತವಾಗ್ಲಿ ಅಂತ ಹೇಳ್ತಾ ನಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ತಾವು ಹೈನುಗಾರಿಕೆ ಮಾಹಿತಿ ನೀಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ನವಲಗುಂದ ತಾಲೂಕಿನ ಶಿರಕೋಳ ಗ್ರಾಮದ ಈರಯ್ಯ ಕಲ್ಲಯ್ಯ ಕುಲಕರ್ಣಿ ಅವರೊಂದಿಗೆ ಹೈನುಗಾರಿಕೆಯ ಅನುಭವಗಳನ್ನು ಕುರಿತು ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಬಸವರಾಜ್ ಹಿತ್ತಲಮನಿ. ಸಂಕಲನ ತ್ರಿವೇಣಿ ಬೆಟಗೇರಿ. ಇನ್ನು ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಿರಕೋಳ ಗ್ರಾಮದ ಈರಯ್ಯ ಕಲ್ಲಯ್ಯ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದ್ರಿ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಕನೂರು ತಾಲೂಕು ಗುರ್ಲಕೊಪ್ಪದ ಶರಣಯ್ಯ ನೂರೊಂದಯ್ಯ ಇಟಿಗಿ ಹಾಗೂ ಸಂಗಡಿಗರಿಂದ ಕರಡಿ ಮಜಲು, ತ್ರಿಪುಟ ತಾಳ ಎಂಟು ಮಾತ್ರ, ಹಾ ಕಡೂರು ತಾಲೂಕು ಗುರ್ಲಕೊಪ್ಪದ ಶರಣಯ್ಯ ನೂರೊಂದಯ್ಯ ಇಟಗಿ ಅವರಿಂದ ಕರಡಿ ಮಜಲು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ರೂಪಕ ತಾಳ 5 ಮಾತ್ರ.